ಸಂಭ್ರಮದಲ್ಲಿ ಪೂಜಿಸುವೆ ನಿತ್ಯಾನಂದನೆ ಸಂಭ್ರಮದಲ್ಲಿ ಪೂಜಿಸುವೆ ಪೂಜಿಸುವೆ ಪೂಜಿಸುವೆ ನಿತ್ಯಾನಂದನೆ ನಿತ್ಯಾನಂದನೆ ಅಜ್ಞಾನ ನಿರ್ಮಾಲ್ಯವದೆಗೆಯೂತ ಸಂಭ್ರಮದಲ್ಲಿ ಪೂಜಿಸುವೆ ನಿತ್ಯಾನಂದನೆ. ಇದೇ ಪ್ರಸಂಗದಲ್ಲಿ ಧ್ಯಾನಾಸಕ್ತನಾದಂಥ ರುಕ್ಮಾಂಗದನ ಬಳಿಗೆ ಮೋಹಿನಿಯ ಆಗಮನ ಹಾಗೂ ನುಡಿಸುವಿಕೆ ರಾಗ ಮೋಹನ ಷಣ್ಮುಖ ಪ್ರಿಯ ತ್ರಿವಳಿ ತಾಳದಲ್ಲಿ ಧರಿಸಿ ಸರ್ವಾಭರಣ ಧರಿಸಿ ಸರ್ವಾಭರಣ ಪೀತಾಂಬರವ ನೆರಿವಿಡಿದುಟ್ಟು ಪೀತಾಂಬರವ ನೆರಿವಿಡಿದುಟ್ಟು ಕರದಲ್ಲಿ ಪರಿಮಳಿ ಸೌಗಂಧ ಮಾಲ್ಯವ ತರುಣಿ ಮಣಿ ಪಿಡಿಯುತ ತರುಣಿ ಮಣಿತ ಪಿಡಿಯುತ ಯತಿಗಳಿಗೆ ವ್ರತ ಸಹಜ ಯತಿಗಳಿಗೆ ವ್ರತ ಸಹಜ ವ್ರತ ಸಹಜ ವ್ರತ ಸಹಜ ಪೃಥ್ವೀಪತಿ ನೀನಾರ ತ್ಯಜಿಸೂತ ಪೃಥ್ವೀಪತಿ ನೀ ಆರ ತ್ಯಜಿಸೂತ ಸತತ ದೇವ ಸತತ ದೇವ ಬಳಲಿಸುವುದು ಅತಿ ಮನೋವ್ಯತೆ ಅಪ್ಪುದು ಅತಿ ಮನೋವ್ಯತೆ ಅಪ್ಪುದು ಮನ್ಮಥ ರೋಷದೇವ್ ಕೂಡಲ ಯೇಸನ ಬಲಿ ಆದಿ ತಳು ಪ್ರಸಂಗ ನಳಚರಿತ್ರೆ. ಸಂದರ್ಭ: ಜೂಜಿನಲ್ಲಿ ಸರ್ವಸ್ವವನ್ನು ಸೋತ ನಳ ಚಕ್ರವರ್ತಿ ಪತ್ನಿ ದಮಯಂತಿಯೊಂದಿಗೆ ಕಾಂತಾರಕ್ಕೆ ಬರುತ್ತಾನೆ. ಸತಿಯು ಮಲಗಿದಂತಹ ಸಮಯವನ್ನು ಸಾಧಿಸಿ ಆಕೆಯನ್ನು ತ್ಯಜಿಸಿ ಹೋಗುವಾಗ ದುಃಖಿತನಾಗುತ್ತಾನೆ. ರಾಗ ಆನಂದ ಭೈರವಿ, ಶಿವರಂಜಿನಿ ಹಾಗೂ ಚಂದ್ರಿಕಾ ಕೋರೆ ತಾಳದಲ್ಲಿ. ಸಂದರ್ಭ: ಅರಗಿನ ಮನೆಯಿಂದ ತನ್ನವರನ್ನು ಹೊತ್ತು ತಂದ ಭೀಮ ಹಿಡಿಂಬಾವನದಲ್ಲಿ ವಿಶ್ರಾಮಿಸುತ್ತಾ ಈ ಪರಿ ಪ್ರಲಾಪಿಸುತ್ತಾನೆ. ರಾಗ ಕುಂಭಕಾಂಬೋಧಿ ಅಷ್ಟ ಏಕ ಕೋರಿತಾಳುಗಳಲ್ಲಿ. ಶೋಕದಲ್ಲಿ ಭೀಮನು ಹರ ಶಶಿವ ಮುಷಧರ ಸೂಗಳಿಗೆ ವಿಧಿ ದೊರಕಿದೆ ಹಾಯಂದನು ಈ ವಿಧಿ ದೊರಕಿದೆ ಹಾಯಂದನು. ಇದೇ ಪ್ರಸಂಗದಲ್ಲಿ ಭೀಮನ ರೂಪಕ್ಕೆ ಮೋಹಿತಳಾದಂತಹ ಹಿಡಿಂಬೆ ಎಂಬ ರಕ್ಕಸಿ ರೂಪವನ್ನು ಮರೆಸಿ ಸೌಂದರ್ಯ ಭರಿತಳಾಗಿ ಬರುವ ಬಗೆ. ರಾಗ ಮಧ್ಯಮಾವತಿ, ತ್ರಿವುಡೆ ತಾಳದಲ್ಲಿ ಎಂದು ಜನಮೋ ಬಂದಳ ವರಭೀಮ ಸೇನನ ಮುಂದೆ ಸೇಜೋಳೇನೆ ನುಡಿಗೆ ಕೇಳಿ ಕಣ್ಣೆಡೆಗೆ ಮೃಗ ನುಡಿಗೆ ಕೇಳಿ ಕಣ್ಣೆಡೆಗೆ ಮೃಗ ಕಚದೆಡೆಗೆ ಭಮರವು ನನಗೆ ಹಂಸಗಳು ಒಡನೊಡನೆ ಮನಸೋಲಲು ಕಚದೆಡೆಗೆ ಕಚದೆಡೆಗೆ ಭ್ರಮರು ನನಗೆ ಹಂಸಗಳು ಒಳನೊಡನೆ ಮನಸೋಲನು ಪ್ರಸಂಗ ಕೃಷ್ಣ ಸಂಧಾನ ಸಂದರ್ಭ ಪಾರ್ಥನ ಸಾರಥಿತ್ವವನ್ನು ವಹಿಸಿಕೊಂಡಂತಹ ಶ್ರೀಹರಿ ಉಪಪ್ಲಾವ್ಯಕ್ಕೆ ಬರುವಿಕೆ ರಾಗ ಭೈರವಿ ತ್ರಿವುಡೆ ತಾಳ ಪ್ರಪ್ರಥಮವಾಗಿ ಭಾಮಿನಿಯೊಂದಿಗೆ ಅರಸಕ್ಕೆ ಬ್ರಹ್ಮಾಂಡ ಕೋಟಿಯ ಧರಿಸಿ ಗರ್ಭನಿ ಪೊರೆವ ಚಿನ್ಮಯ ನರೆಯೇ ಸಾರಥಿಯಾದ ಮೇಲುಳಿದವರ ಪಾಡೇನು ಹರ ಹರ ಮನುಜ ತರಲಿ ಸಿತ ತುರಗ ತಾಯಿನ್ನೇಸು ಧನ್ಯನು ಶರಣರಲಿ ದಯವೆಂತು ಮಗುಳ ಭಕ್ತ ವಸಲಗೆ ಈತೆರದು ಅಸುರಾರಿ ಇತರದು ಅಸುರಾರಿ ದಿವ್ಯವರುಧ ಅಡರಿದು ಗಾಯಕರ ಸಂಗೀತ ಸಂಗೀತ ಪೊಗಳಿಗೆ ವಾದ್ಯ ನೀನಾದದೆ ಜಾತಿ ಗಣಿಕೆಯರುಗಳ ನಾಟ್ಯದುಳೋತು ನಾಟ್ಯದೊಳೋತು ನಾಟ್ಯದೊಳೋತು ಮನವಿ ತಂಬುದಾಸನ ತಾತ ಲಕ್ಷ್ಮೀನಾಥ ಕಂಸ ವಿಘಾತ ಸಾಧ್ಯಕ್ಕೆ ಸಹಿತ ಯಮ ಸಂಜಾತ ನಡೆಗೈತಂಬ ಅಜ್ಞಾನಂದ ಕರರಿ ನೋಡ ಒಂದು ಭರದಿ ಪ್ರಸಂಗ ಬಬ್ರವಾಹನ ಕಾಳಗ ಸಂದರ್ಭ ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ಉಪವನಕ್ಕೆ ಹೋದಾಗ ಪ್ರತಿಭಟಿಸಿದ ಚಾರಕನನ್ನು ಭಟರು ಬಡಿದಟ್ಟುತ್ತಾರೆ. ಭಯಭೀತಿಯಿಂದ ಆತ ಬಬ್ರವಾಹನಲ್ಲಿ ಹೀಗೆ ದೂರಿಡುತ್ತಾನೆ. ರಾಗ ಪುನ್ನಾಗ ತೋಡಿ ಏಕತಾಳ ಸಲಾಮು ಸಲಾಮು ಸಲಾಮು ತಕ್ಕು ಮಣಿಪುರ ದೊರೆಯ ಗುಲಾಮ ನಿನ್ನ ಮಗ ದಿವಾಳಿ ಹನುಮ ಗುಲಾಮ ನಿನ್ನ ಮಗ ದಿವಾಳಿ ಹನುಮ ಬರದಿ ಬಂದೆ ಸ್ವಾಮಿ ದರ್ಶನಕ್ಕೆ ಬರದಿ ಬಂದೆ ಸ್ವಾಮಿ ದರ್ಶನಕ್ಕೆ

ಕಲಿಯುಗದೊಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವುವು. ಕಲಿಯುಗದೊಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವುವು. ರಂಗ ಕಲಿಯುಗದೊಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವುವು. ಸುಲಭದ ಭಕುತಿಗೆ ಸುಲಭದ ಭಕುತಿಗೆ ಸುಲಭ ನಿಂದೆನಿಸುವ ಸುಲಭದ ಭಕುತಿಗೆ ಸುಲಭ ನಿಂದೆನಿಸುವ ಜಲರುಹನ ಭನ ನೆನೆ ಮನವೇ ಜಲರುಹ ನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸು. ಏನೆಂದು ಎನಬೇಡ ಸ್ನಾನವನರಿ ಮೌನವನರಿ ಧ್ಯಾನವನರಿ ಏನೆಂದು ಎನಬೇಡ. ಜಾನಕಿ ವಲ್ಲಭ ದಶರಥನಂದನ ಜಾನಕಿ ವಲ್ಲಭ ದಶರಥನಂದನ ಗಾನ ಶೀಲ ಹಾಡಿರುವ ಮುಂದಿನ ಗೀತೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ಮೃಗವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರ ಮೃಗವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಹೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಕೃಷ್ಣ ಎಂದು ಶಿಷ್ಟರು ಹೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮದ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರ ಅಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗ ದಲ್ಲಿ ಇರಿಸಿ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದಲ್ಲಿ ಇರಿಸಿ ಎಂತೋ ಪುರಂದರ ವಿಠಲ ಹಾಗೆ ನಾರಾಯಣ ನಿನ್ನ